بسم الله الرحمن الرحيم. أما سقافتان تقوى كي جدو أبان بيتوبيا إرى نما تقوى كما كان جيرو انتلتي يتجد جيرتو نما تقوى كرياد جيرو في نكاهي دي جدي وقالتي خبت دابا كتنتي أبان وقالتي أبان انتلا بيتوبيا رجيرو namtichi inni wakkalate ammoo makka jira. Intalti nikaa hidhuuf deeman jidda jirti. Gurbaan nikaa hidhaniif riyaad jira. Duuba namtichi wakkalate kuni maal dalagee? Nama shaahidaa tokko telefoonaan kaisa bira hin jirre intala jidda jirtu gurbaa riyaad jiruuf ka shaahinni nama tokko malee hin jirre akkanatti nikaa hidhe. Nikeenni kun sahiha moo sahiha miti itti deebuu barbaachisaa jarri kun haga amma duraa waliin geenne nikaati hidhame malee jedhan. Awwalan yaa obboleeyyan kiyya warra asirratti gaafattan hundi keessanuu warri dhageettanis awwala rabbi sodaatutu nurra jira. Waan tokko waan haraamni lubbuun namaa hukmiin zinaadhaa namni zinaa yoo godhe yoo ka fuudhe taate akka ajjeefamuu fi yoo kan fuudhin taate akka dhibba garafamuu hin beeytan. Waan hagana gahu kana akkuma galchaa bunaasoo qiddaa namni walitti galfatu telefoonaan achi taa'anii kun ka achi jiru kun ka achi hin jirre shaahinni nuu ka jidduu hin jirre nama haasittu kana ka waan isaan beeyne akkanatti waan hagana gahu kana itti taphatuun awwala rabbi haa sodaannu. Wanni kun jiruu namaati. Yoo bakka tanatti bakka awwalaa kanatti hin qajeelin jiruun isaanii hundi jiruu fokkattuu jiruu haraamaa taati. Kanaaf jecha wanni isin irra jiru gurbaanleen eega fuudhaa deeme isin bira haa dhufu fuudhaa heeruma kana wanni shari'aan ilaana godha beeysisa dubartiileen dibbee irratti haa dhooyite haa taphattu jechuun karaa godhameef maalii fi akka haraamaa walitti galuu fi haraama kan ta'in addaan beekamuuf. Telefoonaan nikaa hidhuun dubbii qaba ulamaa biratti. Haa ta'u namtichi mana ofii taa'ee gurbaa riyaad jiru ka shaahinni tokkocha malee tokkochi sunuu bakka biraa jiru akkanatti nikaa hidha jechuun kun kan akka laalcha kiyyaa taphanatti fakkaata. Kanaafuu gurbaa nikaa hidhamtaniif illee humatti waama kammaan walitti dhufuu fi wal bira gahuun danda'amu kun telefoonni waan rakkoo keessatti itti fayyadatanii malee waan biraatii miti eega fuudhuuf ka deemu taate. Akkasitti nikaaha hidhaa fi shaahidallee yaama namallee dhageessisa akkasitti nikaaha hidhaa fi akka ilaana godhaatii beeksisa ijoolleen tun lamaan karaa shari'aa rabbii irratti wal fuudhaa jirti jechuu biyyilleen beekee namnilleen gammadee fi akkasitti nikaaha hidhaa malee akka amma jedhan kanatti nikaahan taphatuu ta'aa kuni waan kanaa kana baarakallahu fiikum eeggadhaa tanaamma eega walitti hin kalaahin deebisaa nikaaha hidhaa baarakallahu fiikum. Gaafii isaa kalammataa keessatti gaafataan kun akki jedhu dubartiin takka yoo heerumtee baatee eegumachii baatee iddaan fixatte booda heerumuu yoo barbaadde namni abbaa isiin tahinii fi namni obboleessa isiin tahin nikaa hidhuu danda'aa jedha. Heerumte heerumuu baattetti illee deebisaan namni waliyyiin isii kan nikaa hidhuu danda'u abbaan ho'ite jiru. Abbaa dura namni tokko illee hin dabru. Yoo nama abbaa wakkalate taa'e malee abbaa dura namni dabru hin jiru. Kanaafuu wanni tokko tokko ka namni yoo dubran tahin of heerumsiisuu hin dandeettii ka jedhamu kana waan ulamaanii jedhanii miti waan jumhuurri haala ilmi irra jiruu miti. Kanaaf jecha heerumtee heerumuu baattee. Namni nikaaha godhuu danda'u waliyyiin isii ka dura abbama isiittu nikaaha godhaa isiin heerumtee illee baatu. Baarakallahu fiikum. Sallallahu alayhi wa sallam Muhammadin wa alihi wa sahbihi ajma'in.